ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಧರ ಹಮ್ ಬೋಲ್ ರಹೇ ತೇರೆ ಬೀಜು ಕಾ ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ठीक है भाई मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಮತ್ತು ಸ್ವ ಉದ್ಯೋಗದ ಅನುಭವ ಕುರಿತು ಹೊನ್ನಾವರ ತಾಲೂಕು ಇಡುಗುಂಜಿಯ ಗಣಪತಿ ಯು ಹೆಗಡೆ ಅವರೊಂದಿಗೆ ಸಂದರ್ಶನ. ಗಣಪತಿ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ನೀವು ಮೂಲತಃ ಕೃಷಿಕರು, ಯುವಕರಿದ್ರಿ, ಜೊತೆಗೆ ಸ್ವಉದ್ಯೋಗವನ್ನು ಕೂಡ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹದಿಂದಿದ್ರಿ. ಕಳೆದ 15 ವರ್ಷಗಳಿಂದ ಸ್ವಉದ್ಯೋಗವನ್ನು ಮಾಡಿಕೊಂಡು ಬಂದಿದ್ದೀರಿ. ವಿದ್ಯಾರ್ಥಿ ಜೀವನದ ನಂತರ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ಅಂದ್ರೆ ನಾನು ವಿದ್ಯಾರ್ಥಿ ಇರುವಾಗಿನಿಂದನೇ ನನಗೆ ಮೆಕ್ಯಾನಿಕ್ ಕೆಲಸದಲ್ಲಿ ರಾಶಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಎಜುಕೇಶನ್ ಲೆಕ್ಕಕ್ಕಷ್ಟೇ ಶಾಲೆ ಹಿಂಗೆ ಬೇಕು ಬಿಟ್ರೆ, ಅಲ್ಲೂ ಶಾಲೆಯಲ್ಲೂ ವಿಜ್ಞಾನದ ಬಗ್ಗೆ ಏನಾದ್ರೂ ಬಂದ್ರೆ ಅದ್ರದ ಬಗ್ಗೆ ತರ್ಕ ಮಾಡೋದು ಜಾಸ್ತಿ ಇತ್ತು ಶಾಲೆಲ್ಲೂ. ಈ ಬ್ಯಾಟ್ರಿ ಶೆಲ್ಲು, ಲೈಟ್ ಮಾಡೋದು, ಅದ್ರ ಬಗ್ಗೆ ಹೆಚ್ಚಿಗೆ ಉತ್ಸಾಹ ಇತ್ತು. ಎಜುಕೇಶನ್ ಅಂದ್ರೆ ನಮ್ಮ ಜೀವನಕ್ಕೆ ಲೆಕ್ಕಕ್ಕೆ ಸೆಕೆಂಡ್ ಇಯರ್ ಪಿಯುಸಿವರೆಗೆ ಕಲ್ತಿರೋದು. ಆವಾಗಿನಿಂದ ನಂಗೆ ಮೆಕ್ಯಾನಿಕ್ ಕಲಿಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಆಕಾಶವಾಣಿ ಬಗ್ಗೆ ಆಗಿನಿಂದ ಇಂಟ್ರೆಸ್ಟ್ ಇತ್ತು. ಹೌದೌದು, ಆವಾಗಿನಿಂದ ನಾ ರೇಡಿಯೋ ಕೇಳ್ತಾ ಇದ್ದೇವೆ, 10 ವರ್ಷದಿಂದ ಕೇಳ್ತಾ ಇದ್ದೇವೆ. ಆವಾಗ ವಿವಿಧ ಭಾರತಿ ಸಮೇತ ಕೇಳ್ತಾ ಇದ್ದೇವೆ, ಸಾದಾ ರೇಡಿಯೋದಲ್ಲೇ ಬರ್ತಾ ಇತ್ತ. ಅದ್ರ ಬಗ್ಗೂ ಇತ್ತು, ಅದ್ರ ಸೇರ್ಬೇಕು ಅಥವಾ ಮೆಕ್ಯಾನಿಕ್ ಆಗ್ಬೇಕು ಆಸೆ ಇತ್ತು. ಹಾಗಾಗಿ ನಾನು ಈ ಪೀಳಿಗೆ ಬಂದೆ. ಈಗ ಟಿವಿ ರಿಪೇರಿಯನ್ನ ಒಂದು ಉದ್ಯೋಗವಾಗಿ ಆರಿಸಿಕೊಂಡ ನಂತರ ಅದಕ್ಕೆ ಒಂದು ತರಬೇತಿ ಅಂತ ಹೇಗೆ ಪಡ್ಕೊಂಡ್ರಿ ನೀವು? ತರಬೇತಿ ಅಂದ್ರೆ ಹೊನ್ನಾವರದಲ್ಲಿ ಪ್ರತಿಭೋದಯದಲ್ಲಿ ಉಂಟು, ಅಲ್ಲಿ 2-3 ವರ್ಷ ಕಲಿಸ್ತಾರೆ. 3 ವರ್ಷ ಐಟಿಐ ರೀತಿಯಲ್ಲಿ? ಹಾ, ಐಟಿಐ ಸೇಮ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಎಲ್ಲ ಸಿಗ್ತದೆ, ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೆ, ಎಕ್ಸಾಮು ಎಲ್ಲ ಇರ್ತದೆ. ಅಲ್ಲಿ ಮತ್ತೆ ಬಾಕಿ ಎಜುಕೇಶನ್ ಉಂಟು ಇದರಲ್ಲಿ. ಈಗ ಟಿವಿ ರಿಪೇರಿ ಅಂದ್ರೆ ಒಂದು 20 ವರ್ಷಗಳ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಆ ಟಿವಿ ರಿಪೇರಿಯನ್ನ ಒಂದು ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಹೇಗಿತ್ತು ಬೇಡಿಕೆ ಎಲ್ಲ ಹೇಗಿತ್ತು? ಆವಾಗ ಬಹಳ ಬೇಡಿಕೆ ಇತ್ತು, ಸಿಕ್ಕಬಿಡಿತ್ತು. ಆಗ ಒಂದು ನಾರ್ಮಲ್ ಟಿವಿ ಬರ್ತಾ ಇತ್ತ, ಎಲ್ಲ ಕಡೆಗೆ ನಾರ್ಮಲ್ ಟಿವಿನೇ ಇತ್ತು. ಇವಾಗ ಇವಾಗ LED ಬಂದಿದೆ. ಇವಾಗ ಟಿವಿ ಅಷ್ಟು ಅಂದ್ರೆ ಯೂಸ್ ಅಂಡ್ ಥ್ರೋ ಸಿಸ್ಟಮ್ ಉಂಟು, ಈಗಿನ ಟಿವಿ ಅಷ್ಟು ಆಗುದು. ಆವಾಗಿನ ಟಿವಿ ರಿಪೇರಿ ಆರಾಮ್ ಮಾಡಬಹುದು, ಟ್ಯೂಬ್ ಹೋಗು ತನಕ ರಿಪೇರಿ ಮಾಡಬಹುದು, ಆರಾಮ್ ಮಾಡಬಹುದು, ತೊಂದರೆ ಇಲ್ಲ. ಸಿಕ್ಕಾಪಟ್ಟೆ ಬೇಡಿಕೆ ಉಂಟು. ಈ ಕಡೆ ಹಳ್ಳಿ ಕಡೆಗೆ ನಾವು ಮನೆ ಮನೆಗೆ ಹೋಗಿ ಸರ್ವಿಸ್ ಮಾಡುವ ಸಂಖ್ಯೆ ಕಡಿಮೆ ಉಂಟು. ನಾವೇ ಈಗ 15 ವರ್ಷ ಆಯ್ತು ಕೈಮ್ ಎಲ್ಲ ಹಳ್ಳಿ ಕಡೆಗೆ ಹೋಗಿ ಎಲ್ಲ ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡೋದು. ಈಗ ಟಿವಿಯಲ್ಲಿ ಹಾರ್ಟ್ ಅಂದ್ರೆ ಯಾವ್ದು? ಟಿವಿಯಲ್ಲಿ ಹಾರ್ಟ್ ಅಂದ್ರೆ ಟ್ಯೂಬ್. ಟ್ಯೂಬ್ ಹೌದು, ಹೇಳಿ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಸಾಮಾನ್ಯವಾಗಿ ಒಂದು ಸಿಡ್ಲು ಬಂದ್ರು ಟ್ಯೂಬ್ ಹೋಯ್ತು ಅಂತ ಹೇಳ್ತೀವಿ, ಅಥವಾ ಹೈ ವೋಲ್ಟೇಜ್ ಬಂತು ಅಂದ್ರೆ ಟ್ಯೂಬ್ ಹೋಯ್ತು ಅಂತ ಹೇಳ್ತೀವಿ. ಈ ಟ್ಯೂಬಿನ ನಿರ್ವಹಣೆ ಹೇಗೆ ಅಂತ? ಟ್ಯೂಬ್ ಅಂದ್ರೆ ಟ್ಯೂಬ್ ಅಂದ್ರೆ ಹೈ ವೋಲ್ಟೇಜ್ ಆದ್ರೂ ಒಂದ್ಸಲ ಹೋಗ್ಬೋದು, ಅಥವಾ ಗುಡುಗು ಮಿಂಚಲ್ಲಿ ಟಿವಿ ಹಚ್ಚಿಟ್ರೆ ಬ್ಲಾಸ್ಟ್ ಆಗ್ಬೋದು ಟಿವಿ. ಇಲ್ಲ ಅಂದ್ರೆ ಅದಕ್ಕೊಂದು ಆಯುಷ್ಯ ಇರ್ತದೆ, 24,000 ತಾಸು ಆಯುಷ್ಯ ಒಂದು ಟ್ಯೂಬ್ ಅಂದ್ರೆ. ಅದು 24,000 ತಾಸು ಆದ್ಮೇಲೆ ತನ್ನಂತಾನೆ ವೀಕ್ ಆಗ್ಬಹುದು ಅಥವಾ ಫುಲ್ ಶಾರ್ಟ್ ಆಗ್ಬಹುದು. ಅಥವಾ ಟೂಬೆ ಹೋಗ್ಬಹುದು. ಮೂರ್ ಟೈಪ್ ಆಗ್ತದೆ ಮನುಷ್ಯರಂಗೆ, ಅದು ಮೂರ್ ಟೈಪ್ ಮೆಥಡ್ ಅಲ್ಲಿ ಟೂಬ್ ಹೋಗ್ಬಹುದು. ಈಗ ಗುಡುಗು ಸಿಡ್ಲು ಬರುವಂತಹ ಅಥವಾ ಮಳೆಗಾಲದ ಸಂದರ್ಭದಲ್ಲಿ ಟಿವಿಯ ಒಂದು ಸಂರಕ್ಷಣೆ ಹೇಗೆ? ಅದು ಆವಾಗ ಮೇನ್ ಪವರ್ ಸ್ವಿಚ್ ತೆಗೆದಿಟ್ಟಿರ್ಬೇಕು. ಕಡೆಗೆ ಕೇಬಲ್ ಬರ್ತದ್ಯಲ್ಲ, ಕೇಬಲ್ ಒಂದು ಪಿನ್ನು ಕನೆಕ್ಷನ್ ತೆಗೆದಿಡ್ಬೇಕು. ಇಲ್ಲ ಅಂದ್ರೆ ಮಾಡುದಿಲ್ಲ, ಯಾರು ಮಾಡುದಿಲ್ಲ. ಯಾಕೆಂದ್ರೆ ಈ ಎಲ್ಲಾ ಟೈಮು ಸ್ವಿಚ್ ಆನ್ ಬಂದ್ ಮಾಡ್ತಾರೆ ಎಲ್ಲ ಮನೆಯಲ್ಲೂ. ಅದು ನ್ಯೂಟ್ರಲ್ ಅಲ್ಲಿ ರಿಟರ್ನ್ ವೋಲ್ಟೇಜ್ ಬಂದಿರೋದು ಮಿಂಚಿಂದ ಟಿವಿಗೆ ಹೊಡಿತದೆ. ಇಲ್ಲಿ ಹತ್ರ ಎಲ್ಲರೂ ಟ್ರಾನ್ಸ್ಫಾರ್ಮರ್ ಇದ್ರೆ ಟಿವಿ ಪೂರಾ ಹೋಗ್ತದೆ, ಮದರ್ ಬೋರ್ಡ್ ಟ್ಯೂಬ್ ಎಲ್ಲ ಹೋಗ್ಬೋದು. ಏನ್ ಹೋಗ್ತದೆ ಹೇಳಿಕೊಳ್ಳೋದಿಲ್ಲ, ಫುಲ್ ಸುಟ್ ಹೋಗ್ಬಹುದು. ಅಂದ್ರೆ ಸಾಮಾನ್ಯ ಸಮಸ್ಯೆ ಬರುವಂತದ್ದು ಈ ಟ್ಯೂಬ್ ಇಂದು. ಅದು ಬಿಟ್ರೆ ಮದರ್ ಬೋರ್ಡ್, ಅದರಲ್ಲಿ ಮದರ್ ಬೋರ್ಡ್ ಅಲ್ಲಿ ಸರ್ಕಿಟ್ ಇರ್ತದೆ, ಐ ಸಿ ಬರ್ತದೆ, ಟ್ರಾನ್ಸ್ಮಿಟರ್ ಬರ್ತದೆ, ಕಂಡೆನ್ಸರ್, ರಾಶಿ ಐಟಮ್ ಇರ್ತದೆ. ಅದ್ರಲ್ಲಿ ಬೇಕಾ ಮಸ್ತ್ ಐಟಮ್ ಇರ್ತದೆ. ಟ್ಯೂಬ್ ಅಲ್ಲಿ ಇರುದು ಟ್ಯೂಬ್ ಒಂದೇ, ಅದು ಮತ್ತೇನು ಇರುದಿಲ್ಲ. ಈಗ ನೀವು ಟಿವಿ ರಿಪೇರಿ ಅಂಗಡಿಗೆ ತಂದು ಟಿವಿಯನ್ನ ರಿಪೇರಿ ಮಾಡುವಂತದ್ದು ಅಥವಾ ಮನೆಗೆ ಹೋಗಿ ಮಾಡುವಂತದ್ದು? ನಾವು ಕೈಮ್ ಎಲ್ಲ ಮನೆಗೆ ಹೋಗಿ ರಿಪೇರಿ ಮಾಡುದು. ಯಾಕೆ ಅದು ಅಂದ್ರೆ ನಮ್ಗ ಅವ್ರ ಮನೆಗೆ ಹೋಗಿ ಅಲ್ಲೇ ಕೆಲಸ ಮಾಡಿ ಬಂದ್ರೆ ಬೆಸ್ಟ್, ಇಲ್ಲ ಅಂದ್ರೆ ಅದನ್ನ ತಕೊಬರ್ಬೇಕು, ಮತ್ತೆ ಅದು ಮತ್ತೆ ಗಾಡಿ ಮಾಡ್ಬೇಕು, ವಾಹನ ಮಾಡ್ಬೇಕು, ಮತ್ತೆ ಇಲ್ಲಿ ಇಟ್ಟು ಹೋಗುದು, ಮತ್ತೆ ಅವ್ರು ಮತ್ತೊಂದಿನ ಬರುದು. ಅದರಿಂದ ಸಮಸ್ಯೆಗಿಂತ ಅಲ್ಲಿ ಹೋಗಿ ರೆಡಿ ಮಾಡುದು ನಮ್ ಕೆಲಸ ಹೆಚ್ಚಾಗಿ. ಹಾಗೆ ನಿಮ್ಮ ಟೂಲ್ ಕಿಟ್ ನಲ್ಲಿ ಏನೇನು ಇರ್ತದೆ? ಟೂಲ್ ಕಿಟ್ ಅಲ್ಲಿ ಸುಮಾರು ಎಲ್ಲಾ ಐಟಮ್ ಇರ್ತದೆ. ಟ್ಯೂಬ್ ಮಾತ್ರ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತೀರಿ? ಟ್ಯೂಬ್ ಹೋದ್ರೆ ಹೆಚ್ಚಾಗಿ ರಿಪೇರಿ ಮಾಡುದಿಲ್ಲ, ಅವ್ರು ಬೇಕು ಅಂದ್ರೆ ಟ್ಯೂಬ್ ತರಿಸಿ ಮೊದ್ಲೇ ಹಾಕೊಡ್ತಿದ್ರು. ಕಂಪನಿಯ ಉತ್ಪನ್ನವೇ ಸಿಗ್ತದೆ ನಿಮಗೆ ಪ್ರಾಡಕ್ಟ್ ಅಂತ ಸಿಗ್ತದೆ? ಕಂಪನಿ ಅಂದ್ರೆ ಮೊದ್ಲು ಸಿಗ್ತಿತ್ತು, ಇವಾಗ ಟ್ಯೂಬ್ ಬಂದಾಗಿದೆ. ಈಗ LED ಬಂದದ್ರಿಂದ ಅಂತ ಟಿವಿ ಹೊಸದು ಸಿಗುದಿಲ್ಲ. ಹಳೇದು ಅಂಗಡಿಯಲ್ಲಿ ಹಳೇದು ಟ್ಯೂಬ್ ಇದ್ರೆ ತಕೊಂಬಂದಿ ಪಾರ್ಟಿ ಅಡ್ಡಿಲ್ಲ ಅಂದ್ರೆ ಮಾಡಬಹುದು, ಇಲ್ಲಾಂದ್ರೆ ಅದನ್ನ ಗುಜರಿಗೆ. ಇಲ್ಲಾಂದ್ರೆ ಗುಜರಿಗೆ ಹಾಕೋದು. ಸರಿ, ಈಗ LED ಟ್ಯೂಬ್ ಬಂದ ಮೇಲೆ, ಅಂದ್ರೆ LED ಟಿವಿ ಬಂದ ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ? LED ಬಂದ ನಂತರ ಈ ದೊಡ್ಡ ಮೊಬೈಲ್ ಬಂದಂಗೆ, ಅದು ಅದು ಬಾಳಿಕೆ ಬಂದ್ರೆ ಬಂತು, ಹಾಳಾದ್ರೆ ದೊಡ್ಡ ಮೊಬೈಲ್ ಹೆಂಗ ಅದೇ ಸೇಮ್ ಹೋದ್ರೆ ಸುಮಾರು ಅರ್ಧ ಟಿವಿ ಖರ್ಚು ಒಂದೇ ಸಲ ಹಾಳಾಗ್ತದೆ. ಮತ್ತೆ ರಿಪೇರಿ ಮಾಡುವ ಕೆಲಸ ಇರುವುದಿಲ್ಲ. ಪಾರ್ಟಿ ಅಡ್ಡಿಲ್ಲ ಅಂದ್ರೆ ಮಾಡಬಹುದು, ಅದು ಖರ್ಚು ಜಾಸ್ತಿ, ವಾರಂಟಿ ಗ್ಯಾರಂಟಿ ಇಲ್ಲ, ಕಂಪನಿ ಐಟಮ್ ಸಿಗುವುದಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಗಣಪತಿ ಹೆಗಡೆಯವರೇ, ಮನೆಯ ಒಂದು ಹಾಲ್ ಅಂತ ಏನ್ ಹೇಳ್ತೀವಿ ಅಥವಾ ಟಿವಿ ಇಡುವಂತಹ ಒಂದು ಜಾಗ, ಅದು ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ನೋಡಿಕೊಂಡು ಟಿವಿ ಸ್ಕ್ರೀನ್ ಇರಬೇಕು ಅಂತ ಹೇಳ್ತೀವಿ. ಈಗ ಎಷ್ಟೋ ಕಡೆಗಳಲ್ಲಿ ಹೋಮ್ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಇರುವಂತಹ ಒಂದು ಟಿವಿಯನ್ನು ಹಾಕಿರ್ತಾರೆ, ಜಾಗ ಕಡಿಮೆ ಇದೆ ಅಂತ ಇಟ್ಕೊಂಡು, ಅವಾಗ ಏನ್ ತೊಂದರೆ ಆಗ್ತದೆ? ಅವಾಗ ಕಣ್ಣಿಗೆ ಇಫೆಕ್ಟ್. ಎಷ್ಟು ಡಿಸ್ಟೆನ್ಸ್ ಇರಬೇಕು? 5 feet ಮಿನಿಮಮ್ ಇರಲೇಬೇಕು. ಅದರಿಂದ 10 feet 15 ದೂರ ಇದ್ರೆ ಏನು ತೊಂದ್ರೆ ಇಲ್ಲ. LED ಗಾದ್ರೆ 10 feet ಇರಲೇಬೇಕು. ನಾರ್ಮಲ್ ಟಿವಿಗೆ 5 feet ಬೇಕೇ ಬೇಕು. 5 feet ಒಳಗಡೆ ನೋಡಿದ್ರೆ ಕಣ್ಣಿಗೆ ರಶ್ ಇಫೆಕ್ಟ್, ಅದರಿಂದ ಅಲ್ಟ್ರಾ ವೈಲೆಟ್ ಕಿರಣ ಸ್ವಲ್ಪ ಬರ್ತದ್ಯಾ, ಅದರಿಂದ ಇಫೆಕ್ಟ್ ಆಗೇ ಆಗ್ತದೆ. ಈಗ ಸಾಮಾನ್ಯವಾಗಿ ಟಿವಿಯನ್ನ ನೋಡುವಂತವರು ಅದರ ಬ್ರೈಟ್ನೆಸ್ ಅಂತ ಹೇಳುವಂತಹದ್ದು, ಕಾಂಟ್ರಾಸ್ಟ್ ಅಂತ ಹೇಳುವಂತಹದ್ದು, ಇದನ್ನ ಯಾರು ಕೂಡ ಗಮನಿಸುವುದಿಲ್ಲ. ಇದರಿಂದ ಏನ್ ತಪ್ಪಾಗ್ತದೆ? ಅದು ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಜಾಸ್ತಿ ಇಟ್ಟರೆ ಕಣ್ಣಿಗೆ ಇಫೆಕ್ಟ್. ಮತ್ತ್ ನೀವು ಲೈಟ್ ಹಾಕೊಂಡು ನೋಡುವುದಿದ್ರೆ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಜಾಸ್ತಿ ಇಡಬಹುದು. ಒಂದೊಂದ್ ಮನೆಯಲ್ಲಿ ಕತ್ಲೆ ನೋಡ್ತಾರೆ, ತಪ್ಪು. ಹೌದು, ಬಹಳ ತಪ್ಪು. ನೀವೆಲ್ಲ ಮಲ್ಕೊಳ್ಳಿ, ನಾನು ಟಿವಿ ನೋಡ್ತೀನಿ. ರಾತ್ರಿ ನೋಡ್ತಾರೆ, ಆವಾಗ ಲೈಟ್ ಹಾಕೊಂಡೇ ನೋಡ್ತಾರೆ. ಹೇಳಿದ್ರೆ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಕಡಿಮೆ ಮಾಡಿದ್ರೆ ಅಡ್ಡಿಲ್ಲ, ಇಲ್ಲ ಅಂದ್ರೆ ಕಣ್ಣು ಬ್ಯಾಗ್ ಹೋಗ್ತದೆ, ನೂರಕ್ಕೆ ನೂರ. ಆಮೇಲೆ ವಿದ್ಯುತ್ತಿನ ಒಂದು ಮಿತ ಬಳಕೆ ಟಿವಿಯಲ್ಲಿ ಹೇಗೆ? ನಾರ್ಮಲ್ ಟಿವಿಯಲ್ಲಿ 110 ವೋಲ್ಟೇಜ್ ಬೇಕಾಗ್ತದೆ ಟಿವಿ ಆನ್ ಆಗ್ಲಿಕ್ಕೆ. ಕಡೆಗೆ ರನ್ ಆಗ್ತಾ ಕಡಿಮೆ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ 110 ವೋಲ್ಟ್ ತಗೊಳ್ತದೆ. LED ಬಹಳ ಕಡಿಮೆ ತಗೊಳ್ತದೆ. LED 2 0 watts, 0 watt ಬಲ್ಬ್ ಇದ್ದಂಗೆ ಬಹಳ ಕಡಿಮೆ. ಸ್ಕ್ರೀನ್ ದೊಡ್ಡ ಇರ್ತದೆ, ವೋಲ್ಟೇಜ್ ಕಡಿಮೆ ಸಾಕಾಗ್ತದೆ, 5 star ಇದ್ದಂಗೆ ಆಗಿರ್ತದೆ. ನಾರ್ಮಲ್ ಟಿವಿಲಿ ವೋಲ್ಟೇಜ್ ಜಾಸ್ತಿ ಬೇಕೇ ಬೇಕು. ಜಿರಳೆಯೋ ಅಥವಾ ಇಲಿಯೋ ಸಮಸ್ಯೆ ಕೊಡ್ತದ? ಹೌದು, ಅದು ಹಳ್ಳಿ ಕಡೆಗೆ ಬಹಳ ಸಮಸ್ಯೆ ಉಂಟು. ಇವತ್ತು ಒಂದ್ ಸರಿ ಮಾಡೋದ್ರೆ ನಾಳೆ ಮತ್ತೆ ಎಲ್ಲ ಒಳಗಡೆ ಮರಿಯವರೇಗ್ ಹಾಕಿರ್ತದೆ, ಮರಿ ಎಲ್ಲ ತೆಕ್ಕೊಟ್ಟು ಬಂದದ್ದು ಉಂಟು. ಈ ಸಮಸ್ಯೆಗೆ ಪರಿಹಾರ ಹೇಗೆ? ಪರಿಹಾರ ಅಂದ್ರೆ ಅವ್ರ ಪಾರ್ಟಿ ಮನೆಯವರು ಕಬ್ಬಿಣದ ಗೋಡ್ರೇಜ್ ಕಪಾಟ್ ಮಾಡಿದ್ರೆ ಟಿವಿ ಒಳಗಡೆ ಹೋಗುದಿಲ್ಲ. ಹೇಗೆ? ಕಬ್ಬಿಣದ ಕಪಾಟ್ ಉಂಟಲ್ಲ, ಕಬ್ಬಿಣದ ಕಪಾಟ್ ಬರ್ತದೆ, ಹಿಂದ್ಗಡೆಗೆ ಜಾಳಿಗೆ, ಮುಂದ್ಗಡೆಗೆ ಗ್ಲಾಸ್ ಬರ್ತದೆ, ಅಷ್ಟು ಕಡೆಗೆ ಕಬ್ಬಿಣ ಇರ್ತದೆ, ಕ್ಲೋಸ್ ಆಗಿರ್ತದೆ. ಪಿನ್ ಹೋಗ್ಲಿಕ್ಕೆ ಮಾತ್ರ, ವೈಯರ್ ಹೋಗ್ಲಿಕ್ಕೆ ಮಾತ್ರ ಎರಡು ಅಷ್ಟೇ ಹಾಲ್ ಇಟ್ಟರೆ ಸಾಕಾಗ್ತದೆ. ಆವಾಗ ಜಿರ್ಲೆ ಎಲಿ ಎಲ್ಲ ಕಟ ಬಹಳ ಕಡಿಮೆ, ಜಿರ್ಲೆ ಸುಮಾರಿಗೆ ಹೋಗ್ಬೋದು, ಅದು ಅದ್ರ ಮೀಸೆ ಹೋದಲ್ಲಿ ಜಿರ್ಲೆ ಹೋಗ್ತದೆಯಲ್ಲ, ಆದ್ರೆ ಎಲಿ ಹಂಗ ಹೋಗುದಿಲ್ಲ. ಮತ್ತೆ ಜಿರ್ಲೆ ಟಿವಿ ಒಳಗಡೆ ಬಹಳ ಕಡಿಮೆ ಇರುವುದಿಲ್ಲ, ಅದ್ರ ಒಳಗಡೆಗೆ ಒಂದು ಡಿಗೈಸಿಂಗ್ ಕಾಯಿಲ್ ಬರ್ತದೆ, ಟಿವಿ ಪವರ್ ಹಾಕದ ಕೂಡಲೇ ಅದು ಒಂದ್ಸಲ ಚಿಕ್ಕ ಶಬ್ದ ಬರ್ತದ್ಯಾ, ಆ ಶಬ್ದ ಬಂದ ಟೈಮ್ಗೆ ಅಲ್ಲಿ ಒಳಗಡೆಗೆ ಒಂದ್ಸಲ ಮ್ಯಾಗ್ನೆಟ್ ಆದಂಗ ಆಗ್ತದೆ, ಅವಾಗ ಜಿರ್ಲೆ ಇದ್ರು ಓಡೋಗ್ಬಿಡ್ತದೆ. ಜಿರ್ಲೆ ಹೆಚ್ಚಾಗಿ 90% ಒಂದು ಸಿಗುದಿಲ್ಲ. ಇಲಿ ಸಿಗ್ತದೆ, ಇಲಿ ಹೋಗಿ ಎಲ್ಲ ಮರಿ ಹಾಕಿರ್ತದೆ. ಒಂದು ಮನೆಯಲ್ಲಿ 4 ಸಲ ಹೋಗಿ 4 ಮರಿ ತಕ್ಕೊಟ್ಟು ಬಂದಿದ್ದೆ. ಇಲಿಯ ಗೂಡದು, ಇಲಿ ಗೂಡ ಆಗ್ತದೆ ಅದು. ಅವ್ರ ಮನೆಯವ್ರ ಮೇಂಟೆನೆನ್ಸ್, ಮನೆಯವರು ಆ ಕಡೆಗೆ ನೋಡುವುದಿಲ್ಲ. ಒಂದೊಂದು ಮನೆಯಲ್ಲಿ ಟಿವಿ ಅಂದ್ರೆ ಅದೊಂದು ಇದ್ರ ಪೆಟ್ಟಿಗೆ ಆಗಿದೆ, ಅದ್ರ ಮೇಲೆ ಎಲ್ಲ ತಕೊಂಡು ಹೋಗಿಡ್ತಾರೆ, ಬಟ್ಟೆ ಮೊಬೈಲ್ ಒಟ್ಟು ಅದ್ರ ಮೇಲೆ ಇರ್ತದೆ. ಅದು ಅಂತ ಗೂಡಿದ್ ಬಿಟ್ರೆ ಟಿವಿ ಒಳಗಡೆಗೆ ಮರಿ ಹಾಕ್ಲಿಕ್ಕೆ ಅದಕ್ಕೆ ಒಳ್ಳೆ ವಸತಿ ಸ್ಥಾನ. ಈಗ ಟಿವಿ ರಿಪೇರಿ ಮಾಡೋದ್ರ ಜೊತೆ ಜೊತೆಗೆ ನೀವು ಮೂಲತಃ ಕೃಷಿಕರು, ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಸ್ವಲ್ಪ ನಿಮ್ಮ ಕೃಷಿಯ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ. ಕೃಷಿ ಅಂದ್ರೆ ನಮ್ದು ತೋಟ ಉಂಟು, 10 ತೋಟ ಇದೆ, ಅದರಲ್ಲಿ ಅಡಿಕೆ ಇದೆ, ತೆಂಗು, ಬಾಳೆ, ಕಡೆಗೆ ಬಾಕಿ ಸ್ವಲ್ಪ ಹೂವು ಗಿಡ ಅದು ಎಲ್ಲ ಇದು ಇದೆ. ಈಗ ಇದಕ್ಕೆಲ್ಲ ಹಟ್ಟಿ ಗೊಬ್ಬರ ನಿಮ್ಮ ಮನೆ ಸ್ವಂತದಲ್ಲಿ ಆಗ್ತದೋ ಅಥವಾ ಹೊರಗಿನ ತರಬೇಕು? ಇಲ್ಲ, ನಾವು ಮನೆಯಲ್ಲಿ ಗೊಬ್ಬರ ಗ್ಯಾಸ್ ಉಂಟು, ಗೊಬ್ಬರ ಗ್ಯಾಸ್ ಇದೆ, ದನ ಇದೆ, ಅದೇ ಗೊಬ್ಬರ ಹಾಕುದು. ಮತ್ತೆ ಇವಾಗ ಸೊಸೈಟಿಯಲ್ಲಿ ಗೊಬ್ಬರ ಕೊಡ್ತಾರೆ, ಅದು ಸ್ವಲ್ಪ ತಂದು ಅದಕ್ಕೆ ಮಿಕ್ಸ್ ಮಾಡಿ ಹಾಕುದು. ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಅಲ್ಲ, ಸೊಸೈಟಿಯಲ್ಲಿ ಬರ್ತದೆ. ಯಾವ ಗೊಬ್ಬರ? ಒಂದ್ ಟೈಪ್ ಇದ್ರ ಗೊಬ್ಬರ ಬರ್ತದೆ, ಕಪ್ಪು ಪುಡಿ ಹಾಗೆ ಬರ್ತದೆ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಅದು ಒಂದೊಂದು ಮರಕ್ಕೆ 100 ml ಹಿಂಗೆ ಅವ್ರು ಹೇಳ್ತಾರೆ, ಅಷ್ಟೇ ಹಾಕಿ ಆ ಗೊಬ್ಬರದ ಮೆನಿಗೆ ಹಾಕ್ಬಹುದು. ಕವಿಬೇವಿನ ಗೊಬ್ಬರ, ರಾಶಿ ಸುಮಾರು ಗೊಬ್ಬರ ಬರ್ತದೆ. ಈಗ ಹಟ್ಟಿ ಗೊಬ್ಬರ ಒಂದು ಅಥವಾ ಎರಡು ಹಸು ಇಟ್ಕೊಂಡ್ರೆ ಅದು 10 ಪ್ರದೇಶ 10 ನಮಗೆ ಸಾಕಾಗ್ತದೆ, ರಾಶಿ ಇದ್ರೆ ಸಾಕಾಗುದಿಲ್ಲ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಮ್ದು ಮೊದಲು ಎಲ್ಲ ಹರಿವ ನೀರಿತ್ತು, ಅದು ನೀರು ತೋಕುದಾಗಿತ್ತು, ಅವಳೆ ಬರ್ತಿತ್ತು, ಅವಳೆಯಲ್ಲಿ ಕಟ್ಟ ಹಾಕೊಂಡು ತೋಕುದಿತ್ತು. ಸ್ವಲ್ಪ ಆ ದಿವಸಗಳನ್ನ ಜ್ಞಾಪ ಮಾಡ್ಕೊಳ್ಳಿ. ಆವಾಗ ಅಂದ್ರೆ ತೋಟದಲ್ಲಿ ಬಾವಿ ಅಲ್ಲ, ಹಳ್ಳ ಬರ್ತದೆ, ಹಳ್ಳಕ್ಕೆ ಕಟ್ಟ ಹಾಕ್ತಾರೆ, ಕಟ್ಟ ಹಾಕೊಂಡು ಅಲ್ಲಿಂದ ಅವಳೆ ಬರ್ತದೆ. ಅಂದ್ರೆ ಎಲ್ಲ ಮನೆ ಇರ್ತದೆ, ರಾಶಿ ಮನೆ ಇರ್ತದೆ, ಆವಾಗ ಒಂದೊಂದ್ ದಿನ ಒಬ್ಬೊಬ್ರು ಬಾರಿ ಬರ್ತದೆ. ವಾರದಂದಾಗೆ ಬಾರಿ ಬರ್ತದೆ, ಒಂದಿನ ಇವ್ರ ಮನೆ ಬಾರಿ, ಒಂದಿನ ಅವ್ರ ಮನೆ ಬಾರಿ ಬರ್ತದೆ. ಆವಾಗ ಒಂದ್ 10 ನಮ್ ಮನೆದು, ಒಂದ್ 10 ಪಕ್ಕದ ಮನೆದು, ಹಿಂಗ್ ಬರ್ತದೆ. ಆವಾಗ ಒಂದೊಂದು 4 ತಾಸು 5 ತಾಸು ಇರ್ತದೆ. ಆ ಟೈಮಿಗೆ ನಾವು ತೋಕುದು ನೀರು ಅವಳೆಯಲ್ಲಿ ಹರಿಸಿಕೊಂಡು ಕಟ್ಟಿ ಹಾಕೊಂಡು ಹಾಳೆಯಲ್ಲಿ ನೀರು ಎಲ್ಲ ಮರಕ್ಕೆ ತೋಕುದು. ಅವಾಗ ಹಂಗೆ ಇತ್ತು. ಈಗ ಅದೆಲ್ಲ ಜನರೇಷನ್ ಚೇಂಜ್ ಆದಂಗೆ ಅದು ಚೇಂಜ್ ಆಯ್ತು. ಈಗ ಕಟ್ಟೆ ಹಾಕೋರು ಇಲ್ಲ, ಸೊಂಟನ ಬಗ್ಗುದಿಲ್ಲ, ಈಗಿನವರಿಗೆ ಆಗುದಿಲ್ಲ. ಈಗ ಜೆಟ್ಟು ಸಂತ ಬಾವಿ ಇದೆ, ಮತ್ತೆ ಅದರಿಂದ ಜೆಟ್ಟು ಪೈಪ್ ಅಲ್ಲಿ ಬಿಡಬಹುದು. ಈಗ ಅಡಿಕೆ ಗಿಡಗಳಿಗೆ ಎಷ್ಟು ನೀರು ಕೊಡಬೇಕು ಅಂತ, ಇದ್ದಷ್ಟು ನೀರು ಕೊಡುವುದು ಅಥವಾ ಒಂದು ಲಿಮಿಟ್ ಉಂಟು ಅದಕ್ಕೆ? ಲಿಮಿಟ್ ಇದೆ. ನೀವು ಜಾಸ್ತಿ ನೀರು ಹಾಕಿದ್ರೆ ಅದು ಹೊರಗಡೆ ಹರಿದೋಗ್ತದೆ, ನೀವು ಮರದ ಬುಡದಲ್ಲಿ ಬಿಡ್ತಾ ಇದ್ರೆ ಅದು ಗೊಬ್ಬರ ನಾವು ಹಾಕಿರ್ತೀವಲ್ಲ ಕೊಡ್ತಾ ಇದ್ರೆ ಅದೆಲ್ಲ ಸೈಡಿಗೆ ಹರಿದಿ ಅದ್ರ ಬುಡಕ್ಕೆ ಹೋಗುದಿಲ್ಲ, ಬೇರೆ ಕಡೆ ಹರಿದಿ ಅವಳಲ್ಲಿ ಬೇರೆ ಕಡೆಗೆ ಹೋಗ್ಬಿಡ್ತದೆ. ಆಮೇಲೆ ಈಗ ಕೊಳೆ ರೋಗ ಬಂದ್ರೆ ಎಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಕೊಳೆ ರೋಗ ಅಂದ್ರೆ ಅದಕ್ಕೆ ಮದ್ದು ಹೊಡಿತೇವೆ, ಸುಣ್ಣ ಹೊಡೆಯುದು. ಮೊದ್ಲೇ ಮರ ಹತ್ತಿ ಹೊಡಿತಿದ್ರು, ಈಗ ಜನರ ಸ್ವಲ್ಪ ಅಭಾವ ಶುರು ಆಗಿದೆ, ಹಾಗಾಗಿ ಈಗೆಲ್ಲ ಕೊಕ್ಕೆ ಬಂದಿದೆ, ಜೋಟಿ ಫೈಬರ್ ಕೊಕ್ಕೆ, 80 ಕೊಕ್ಕೆ ಬಂದಿದೆ. ನಿಮ್ಮೂರಿಗೂ ಬಂದಿದೆಯಾ? ಅದು ನಮ್ಮೂರಿಗೂ ಒಂದ್ 4 ಜನ ತಂದಿದ್ದಾರೆ, ಈಗೀಗ ಹೊಸದಾಗಿ ತಂದಿರೋದು. ನೀವು ಕೂಡ ಅದರಲ್ಲಿ ಪ್ರಯತ್ನ ಪಟ್ರ? ನಾವು ಇನ್ನು ಮಾಡ್ಲಿಲ್ಲ, ನಮ್ಮ ಮನೆಗೆ ಬರ್ತಾನೆ, ಕೊನೆ ಕೊಯ್ಯು ಗೌಡ ಬರ್ತಾನೆ, ಅವನೇ ಹೊಡ್ಕೊಡ್ತಾ ಇದ್ದ. ಈಗ ಬಿದಿರಿನ ಕೊಕ್ಕೆಗೂ ಈ ಫೈಬರ್ ಕೊಕ್ಕೆಗೂ ಏನ್ ವ್ಯತ್ಯಾಸ? ಫೈಬರ್ ಕೊಕ್ಕೆ ಲೆಂತ್ ಜಾಸ್ತಿ ಸಿಗ್ತದೆ, 80 ಸಿಗ್ತದ್ಯಾ, ಅದು ಗೊಜ್ಜೆ ಕಡಿಮೆ. ನೆಲದಿಂದ ಸಿಂಪಡಣೆ ಮಾಡಬಹುದು, ಕೊಯ್ಲು ಮಾಡಬಹುದು. ಈ ಬಿದಿರು ಏನಾಗ್ತದೆ ಅಂದ್ರೆ ಅಷ್ಟು ಉದ್ದ ನಮ್ಮ ಹತ್ರ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗುದು, 30 ಹೋಗ್ಬಹುದು ಅಷ್ಟೇ. ಅದು ಮತ್ತೆ ಮರ ಹತ್ತಿಗೆ ಮತ್ತೆ ಮಾಡ್ಲೇಬೇಕು. ಕೆಳಗಿನಿಂದಂತೂ ಮರ ಈ ಹಳ್ಳಿ ಕಡೆ ಮರ ಸಿಗುದಿಲ್ಲ, ಮಡಗೆ ಮರ ಆದ್ರೆ ಸಿಗ್ತದೆ. ಈಗ ಸಾಂಪ್ರದಾಯಿಕವಾಗಿ ಬಿದಿರಿನ ಕೊಕ್ಕೆ ಉಪಯೋಗಿಸುವಂತವ್ರು ಏನ್ ಹೇಳ್ತಾರೆ ಇದರ ಬಗ್ಗೆ, ಈ ಕಾರ್ಬನ್ ಫೈಬರ್ ದೋಟಿ ಬಗ್ಗೆ? ಇದು ಒಂದ್ ಲೆಕ್ಕದಲ್ಲಿ ಸೇಫ್, ಮರ ಹತ್ತಿಯೂ ಕೆಲಸ ಇಲ್ಲ, ಕೆಳಗಡೆ ನಿಂತ್ಕೊಂಡು ಮಳೆಗಾಲದಲ್ಲಿ ಜಾರ್ಲಿಕ್ಕೂ ಇಲ್ಲ, ಜಾರ್ಲಿಕ್ಕೂ ಇಲ್ಲ. ಮಳೆ ಒಂದಿಲ್ಲ ಆದ್ರೆ ಮದ್ಯ ಎನಿ ಟೈಮ್ ಹೊರಬಹುದು. ಕೊಕ್ಕೆ ಆದ್ರೆ ಏನಾಗ್ತದೆ, ಮರ ಹತ್ತಲಿಕ್ಕೆ ಆಗುದಿಲ್ಲ, ಜಾರಿ ಇರ್ತದೆ, ಆಮಾಸ ಬಂದಿರ್ತದೆ, ಸ್ವಲ್ಪ ಹತ್ತದ ಕೂಡೆ ಜಾರ್ತದೆ, ಹೇಳಿ ಕೆಳಕ್ಕೆ ಬರುವುದೇ ಆಗ್ತದೆ. ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇದರ್ ಕೊಕ್ಕೆಯಲ್ಲಿ. ಆಗ್ನವರು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಿದ್ರು, ಆವಾಗ ಸ್ವಲ್ಪ ಜನ ಸ್ವಲ್ಪ ಅವರಿಗೆ ಇದಿತ್ತು. ಈಗಿನವರಿಗೆ ಮರ ಹತ್ತಲಿಕ್ಕೆ ಗೊತ್ತಿಲ್ಲ ಮೇನು. ಹೊಸ ಜನರೇಷನ್ ಅವರು ಹೆಚ್ಚಾಗಿ ಕೊಕ್ಕೆನೇ ಈಗ ಬಳಸೋದೇ ಆಗದೆ ಈಗ ಮನೆ ಮನೆಯವರೇ ತಂದ್ಕೊಳ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಕಡೆ ನಮ್ಮ ಊರ ಪಕ್ಕ ಆಚೆಗೆ ಅಳ್ಳಂಕಿ ಮುಡ್ಕಣಿ ಎಲ್ಲ ಉಂಟು, ಅಲ್ಲಿ ಎಲ್ಲ ನಮ್ಮವರೇ ಮನೆಗೆ ತಂದ್ಕೊಂಡಾರೆ. ಆ ಗಣಪತಿ ಹೆಗಡೆಯವರಿಗೆ ಇನ್ನೊಂದು ವಿಷಯವನ್ನ ಕೇಳಬೇಕು. ನೀವು ಬೋರ್ಡೋ ಸಿಂಪರಣೆ ಅದರ ದ್ರಾವಣದ ತಯಾರಿ ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ಹೇಳಿದ್ರ ಬಗ್ಗೆ. ಅದು ಮೈಲು ತುತ್ತರುದು, ಅದ್ರಿಗೆ ಸುಣ್ಣ ಮತ್ತೆ ಅದ್ರ ಒಂದು ಲಿಕ್ವಿಡ್ ಸಿಗ್ತದೆ, ಅದ್ ಹಾಕಿ ಬಿಸಿನೀರಲ್ಲಿ ಪ್ರಮಾಣದಲ್ಲಿ ಅದು 1 ಕೆಜಿಗೆ 100 ಗ್ರಾಮ್ ಅದು ಲಿಕ್ವಿಡ್, ಕಡೆಗೆ ಸುಣ್ಣ 1/4 ಕೆಜಿ ಹಾಕಿ ಬಿಸಿನೀರಲ್ಲಿ ಕರಡುದು. ಬೇರೆ ಬೇರೆ ಕರಡಿ ಕಡೆಗೆ ಒಂದ್ ಹಂಡೆ ಅಥವಾ ದೊಡ್ಡ ಬುಟ್ಟಿ ಒಳಗಡೆಗೆ ಹಾಡನ್ ಲೆಕ್ಕ ಮಾಡ್ತೇವೆ. ಅದು ಒಂದು ಅದು 16 ಚಂಬಿಗೆನೋ ಒಂದ್ ಹಾಡೇನ ಉಂಟು ಆ ಲೆಕ್ಕದಲ್ಲಿ. ಹಾ ಹಾಡು ಹಾಡು ಅಂತಾರೆ ಆ ಲೆಕ್ಕದಲ್ಲಿ ಡ್ರಮ್ ಅಲ್ಲಿ ಮಾಡುದು. ಒಂದ್ ಹಾಡು, ಎರಡ್ ಹಾಡು, ಮೂರ್ ಹಾಡು, ಹಿಂಗೆ ಈ ಕಡೆ ಹಾಡು ಲೆಕ್ಕ. 200 ಲೀಟರ್ ಡ್ರಮ್ ಅಂತ ಲೆಕ್ಕ ಅಲ್ಲ. ಹಾ ಹಾ, ನಾವೊಂದು ಹೆಚ್ಚಾಗಿ ಈ ಕಡೆ ಹಾಡು ಹೇಳ್ತೇವೆ, 200 ಲೀಟರ್ಗೆ ಅದು ಎಷ್ಟು ಹಾಡಾಗ್ಬಹುದು ಅದು ಸ್ವಲ್ಪ ಅಂದಾಜಿಲ್ಲ. ಆ ಹಾಡನ್ನು ಒಂದು ದಿವಸಕ್ಕೆ ಬೇಕಾದ ಎಲ್ಲ ಈ ಮೈಲು ತುತ್ತು ಸುಣ್ಣದ ದ್ರಾವಣ ಒಟ್ಟಿಗೆ ಮಾಡಿ ರೆಡಿ ಮಾಡ್ಕೊಳ್ತೀರಾ ಹೇಗೆ? ಅಲ್ಲ ಅಲ್ಲ, ಅದು ಮಳೆ ನೋಡ್ಕೊಂಡು ರೆಡಿ ಮಾಡ್ಬೇಕು. ಮಳೆಗಾಲ ಆದ್ರಿಂದ ಈ ಫಸ್ಟ್ ಒಂದು ಹಾಡು ಮಾಡ್ಕೊಳ್ಳುದು, ಒಂದ್ ಹಾಡು ಮುಗೀತು ಮುಗೀತು. ಹಾಡು ಅಂದ್ರೆ ಎಷ್ಟು ಬರ್ತದೆ, ಎಷ್ಟು ಗಿಡಗಳಿಗೆ? 100 ಗಿಡಗಳಿಗೆ ಬರ್ತದೆ, 100-150 ಗಿಡ. ಅದು ಹೊಡೆಯೋರ ಮೇಲೆ ಡಿಪೆಂಡ್ ಉಂಟು. ಅವ್ರು ಸ್ವಲ್ಪ ಅಡಕೆ ಮರಕ್ಕೆ ಹೊಡೆದ ಸೈಡಿಗೂ ಹೊಡಿಬಹುದು, ಹೆಡೆಗೂ ಹೊಡಿಬಹುದು, ಹಂಗಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಅದು ಹೇಳಿಕ್ ಆಗುದಿಲ್ವಾ? ಚಲೋ ಹೊಡೆಯುವರಿದ್ರೆ ಹೆಚ್ಚಿಗೆ ಮುಗೀತದೆ. ನಮ್ಮನೆಯಲ್ಲಿ ಒಬ್ಬರು ಹೊಡೆದ್ರೆ 3 ಹಾಡಿಗೆ ಮುಗೀತದೆ, ಮತ್ತೆ ಅವನು ಅವನು ಬರಲಿಲ್ಲ ಮತ್ತೊಬ್ಬನು ಕರ್ಕೊಂಡ್ ಬಂದ್ರೆ 6 ಹಾಡು ಆಗ್ಬಹುದು. ಅದು ಹೊಡೆಯುವ ಮೇಲೆ ಡಿಪೆಂಡ್. ಮಳೆ ಬಂದ್ರು ಒಂದೊಂದ್ಸಲ ತೊಳೆದು ಹೋಗ್ತದೆ, ಅವಾಗ ಮತ್ತೊಂದ್ಸಲ ಹೊಡಿಬೇಕು. ಈಗ 1-2 4 ಮರ ತೊಳೆದೋಯ್ತಪ್ಪ, ಕಡೆ ಮತ್ತೆ ರಿಟರ್ನ್ ಅದಕ್ಕೆ ಹೊಡೆಯಲೇಬೇಕಾಗ್ತದೆ. ಈಗ ಸಿಂಗಾರ ನೋಡ್ಕೊಂಡು ಈ ವರ್ಷದ ಫಸ್ಟ್ ಇಷ್ಟೇ ಇರಬಹುದು ಅಂತ ಒಂದು ನಿರೀಕ್ಷೆ ಮಾಡಬಹುದಾ ಅಥವಾ ಲೆಕ್ಕಾಚಾರ ಮಾಡಬಹುದಾ? ಲೆಕ್ಕಾಚಾರ ಮಾಡಬಹುದು, ಆದ್ರೆ ಅದು ಕೊಳವು ಬಂದ್ರೆ ಗೊತ್ತಾಗುದಿಲ್ಲ. ಈಗ ಕೊಳೆ ಬರ್ಲಿಲ್ಲ ಅಂದ್ರೆ ಈ ಸಲ ಪೀಕು ಚಲೋ ಉಂಟು ಹೇಳಿ ಲೆಕ್ಕಾಚಾರ ಮಾಡಬಹುದು. ಹೇಳಿ, ಇಷ್ಟು ಡ್ರಮ್ ಬೋರ್ಡ್ ಸಿಂಪರಣೆ ಮಾಡಿದ್ರೆ ಇಷ್ಟು ಬರ್ತದೆ ಅಂತ ಲೆಕ್ಕ ಉಂಟು? ಹಾ, ಲೆಕ್ಕ ಇರ್ತದೆ. ಅದು ಅಂದ್ರೆ ಸಿಂಗಾರ ಜಾಸ್ತಿ ಬಿಟ್ಟಂಗೆ ಅದು ಕೊನೆ ಜಾಸ್ತಿ ಆಗ್ತದ್ಯಾ? ಹಾ, ಲೆಕ್ಕದಲ್ಲಿ ಈ ಸಲ 1,70,000 ಆಗುವಲ್ಲಿ 1,90,000 ಆಗ್ಬಹುದು ಅಂದಾಜ್ ಮಾಡಬಹುದು. ನಮ್ಮ ತಲೆ ಮದ್ದು ಹೊಡಿತ್ರ, ಮದ್ದು ಸರಿಯಾಗಿ ಹೊಡೆದ್ರೆ ಪರ್ಫೆಕ್ಟ್ ಆಗಿ ಮದ್ದು ಹಾಳು ಮಾಡದೆ ಹೊಡೆದ್ರೆ, ಈಗ 4 ಹಾಡು ಹೊಡೆಯುವಲ್ಲಿ 5 ಹಾಡು ಹೊಡೆದ್ರೆ ಈ ವರ್ಷ 1 ಹಾಡು ಜಾಸ್ತಿ ಆಗಿದೆ. ಆ ಲೆಕ್ಕದಲ್ಲಿ ಈ ವರ್ಷ ಸ್ವಲ್ಪ ಬಂಪರ್ ಬೆಳೆ ಆಗಿರ್ಬಹುದು, ಲೆಕ್ಕಾಚಾರ ಮಾಡಬಹುದು. ಇಲ್ಲಿ ಕೆಂಪು ಅಡಿಕೆ ಮಾಡ್ತಾರೋ ಚಾಲಿ ಅಡಿಕೆ ಮಾಡ್ತಾರೆ? ಇಲ್ಲಿ ಹೆಚ್ಚಾಗಿ ಚಾಲಿ ಅಡಿಕೆನೆ, ಕೆಂಪು ಅಡಿಕೆ ಮಾಡುದು ಕಡಿಮೆ. ಅದು ಕಾಯಿ ಅಡಿಕೆ ಕೊಯ್ತಾರೆ, ಲಾಸ್ಟ್ ಕೊಯ್ದಲ್ಲ ಕಾಯಿ ಅಡಿಕೆ ಕೊಯ್ತಾರೆ. ಅದು ಕೊಯ್ದು ಅದನ್ನ ಸ್ವಲ್ಪ ಈ ತಗೊಳ್ಳುವರು ಇರ್ತಾರೆ, ಹಳ್ಳಿ ವ್ಯಾಪಾರಸ್ಥರು ಉಂಟು, ಎಲ್ಲ ಹಳ್ಳಿಲು ಇದ್ದಾರೆ. ಆವಾಗ ಅವ್ರಿಗೆ ಕೊಟ್ಟು ನಾವು ಆಗಂದಾಗ ದುಡ್ಡು ಮಾಡ್ಕೊಳ್ಬಹುದು. ಇದಾದ್ರೆ ಕಾಯ್ಬೇಕು, ಚಾಲಿ ಆದ್ರೆ 1 ವರ್ಷದವರೆಗೆ ಕಾಯ್ಬೇಕು, ಒಣಗಿಸ್ಬೇಕು, ಅದು ಕೆಲಸ ರಾಶಿ ಉಂಟು. ಕಾಯಿ ಅಡಿಕೆ ಹಣ್ಣು ಅಡಿಕೆನ ಸೀದಾ ಕೊಡ್ಬಹುದು. ಅಡಿಕೆಯನ್ನು ಹಳತಿ ಹಿಡಿದು 1 ವರ್ಷ ಇಡುದು ಅಂತ ಹೇಳಿದ್ರಲ್ಲ, ಹೇಗೆ ಅಂದ್ರೆ ಒಣಗಿಸಿ ಒಣಗಿಸ್ಬೇಕು. ಹಾ, ಒಣಗಿಸ್ಬೇಕು. ಅದು ಗೊಟ್ಟ ಗೊಟ್ಟ ಆಗ್ತದೆ ಒಳಗಡೆಗೆ, ಗೊಟ್ಟ ಗೊಟ್ಟ ಆದ ನಂತರ ಚೀಲದಲ್ಲಿ ಕಟ್ಟಿ ಒಂದ್ರ ಮೇಲೆ ಒಂದ್ ಹಾಕಿ ಸ್ಟೆಪ್ ಮಾಡಿ ಇಡಬೇಕು. ಅಂದ್ರೆ ಅಡಿಕೆಯನ್ನು ಸಂಗ್ರಹಿಸಿ ಇಡ್ಲಿಕ್ಕೆ ಅಂತ ಒಂದು ಕೋಣೆ ಇರ್ತದ? ಹಾ, ಕೋಣೆ ಇರ್ತದೆ. ಅಂದ್ರೆ ನಮ್ಮ ಮನೆ ಅಟ್ಟದ ಮೇಲೆ ಎಲ್ಲ ಮೆತ್ತು ಎಲ್ಲ ಇರ್ತದೆ, ಹಾ ಹಾಗೆ ಅಟ್ಟ ಟೈಪ್ ಅದು ಇರ್ತದೆ, ಅದ್ರ ಮೇಲೆ ಹಾಕಿ ಮುಚ್ಚಿಡುದು. ಅದ್ರ ರಾಶಿ ಇಡುವುದು ಕಷ್ಟ, ಈಗ ಎಲಿ ಕಾಟ ಕೂಡ ಅದು ಎಲ್ಲ ತಿಂದಿ ತಗೊಂಡೋಗಿ ಮನೆ ಮಾಡಿಗೆ ಇದ್ರಲ್ಲೆಲ್ಲ ಸೇರಿಸ್ಬಿಡ್ತದೆ. ಇಲಿ ಹಿಡೀಲಿಕ್ಕೆ ಇದು ಹಾವು ಕೂಡ ಬರ್ಬೋದು? ಹಾವು ಬರ್ತದೆ, ಆದ್ರೂ ಬಂದ್ರು ಎಲ್ಲಿ ಬಂದವು ಹಾವು ಬರುದಿಲ್ಲ, ಹಾವು ಬಂದಾಗ ಎಲ್ಲಿ ಬರುದಿಲ್ಲ, ಹಾಗಾಗ್ತದೆ. ಈಗ ಹೊಸದಾಗಿ ಅಡಿಕೆಯನ್ನ ಮಾರಾಟ ಮಾಡುವಂತದಕ್ಕೂ ಹಳತಿಗೆ ಮಾಡಿ ಮಾರಾಟ ಮಾಡೋದಕ್ಕೆ ಏನು ವ್ಯತ್ಯಾಸ, ಎಷ್ಟು ರೂಪಾಯಿ ವ್ಯತ್ಯಾಸ ಇದೆ ಇವಾಗ? ಅಂದ್ರೆ ಹಳೆ ಅಡಿಕೆ ರೇಟ್ ಜಾಸ್ತಿ ಇರ್ತದೆ, 80-100 ರೂಪಾಯಿ ಜಾಸ್ತಿ ಇದೆ, ಜಾಸ್ತಿ ಇರ್ತದೆ. ಹೊಸ ಅಡಿಕೆ ರೇಟ್ ಕಡಿಮೆ ಇರ್ತದೆ, ಆದ್ರೆ ಅಲ್ಲಿ ತನಕ ನಾವು ಕಾಯ್ಬೇಕು. ಅಲ್ಲಿ ತನಕ ರೇಟ್ ಏನಾದ್ರೂ ಡೌನ್ ಆಗ್ಬಿಟ್ರೆ ನಾವು ಕಾದದ್ದಕ್ಕೂ ಅದಕ್ಕೂ ಸಮ ನಷ್ಟ ಆಗ್ತದೆ. ಈಗ ನಿಮ್ಮ ಲೆಕ್ಕಾಚಾರದಲ್ಲಿ 1 ಎಕರೆಗೆ ಅಥವಾ 1 ಕಿಲೋಗೆ ಅಡಿಕೆಗೆ ಎಷ್ಟು ಖರ್ಚು ಬರಬಹುದು? ಈಗ 1 ಕಿಲೋ ಅಡಿಕೆಗೆ 450 ರೂಪಾಯಿ ಇದೆಯಾ ನಿಮ್ಗೆ ಸಿಗ್ತದೆ ಅಂತ ಇಟ್ಕೊಳ್ಳಿ, ಖರ್ಚು ಎಷ್ಟು ಬರ್ಬೋದು? 250-300 ರೂಪಾಯಿ ಬರ್ಬೋದಾ? ಬರ್ಬೋದು. ಈಗಿನ ಇದ್ರಲ್ಲಿ ಬರ್ತದೆ, ಅವ್ ಮದ್ದಾದ್ರೆ ಅಷ್ಟು ಆಗುದಿಲ್ಲ. ಇವಾಗ ಎಲ್ಲ ಕೂಲಿ ಜಾಸ್ತಿ ಆಗಿದೆಯಲ್ಲ, ಏನ್ ಕೆಲಸ ಮಾಡುದಿದ್ರು ದುಡ್ಡೇ ಮೇನ್, ಆಗ ಖರ್ಚು ಬರ್ತದೆ. ಈಗ ಸಿಂಪರಣೆ ಮಾಡ್ಲಿಕ್ಕೆ ಕೊಯ್ಲು ಮಾಡ್ಲಿಕ್ಕೆ ಎಷ್ಟು ಇವಾಗ, 1,500 ಇದೆಯಾ?